ಸರ್ವೋತ್ತಾನ ಶ್ರೀಗೊಂದೆ ಪರಮರ ಇವ್ರ ಮನೆಯಲ್ಲೇ ಅರ್ತರ ಶ್ರೀಗೊಂದೆ ಅರಾಧಿನ ಬಹುತಾನ ದೇವಸ್ಥಾನದಲ್ಲಿ ಪೂಜ್ಯ ಮನೆ ಪ್ರವೇಶ ಅಂದ್ರೆ ಏಳು ಪದ ಒಲಿಯೇ ಇಲ್ಲದ ಗುಮಟೆ ಎಷ್ಟು ಬರೆಸಿದರೇನು ಒಲಿಯೇ ಇದ್ದಟ್ಟ ಹಿರಿಯೇ ಬರುವಾದೇನು ಜನರೇ ಇಲ್ಲದ ತಾಳ ಎಷ್ಟೇ ಬಾರಿಸಿದರೇನು ಬರುವಾದೇನೋ ಜನರೇ ಬರ್ಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರ್ಗೋಳಿಲ್ಲದಟ್ಟೆ ಎಷ್ಟೇ ಚಂದದರೇನೋ ಬರುವೇ ಇದ್ದಟ್ಟೆ ಸಿರಿಯೇ ಬರುವಾದೇ ಜಾನಪದ ಸಂಗೀತದಲ್ಲಿ ನಾಗಪ್ಪ ಕುಶಾಲಿಗೌಡ ಹಾಗೂ ಸಂಗಡಿಗರಿಂದ ಗುಮ್ಟೆ ಪಾಂಗ್ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 7 ಗಂಟೆಗಳಾಗುತ್ತಲಿದೆ. ಯುವವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಿಮ್ಮ ಕನಸಿಗೆ ನಿಮ್ಮದೇ ಮಾತು, ಯುವಕರಾಗಿ ನಮ್ಮ ಜವಾಬ್ದಾರಿಗಳು ಈ ವಿಷಯವಾಗಿ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಹಾಸನದ ಎವಿಕೆ ಕಾಲೇಜಿನ ವಿದ್ಯಾರ್ಥಿಗಳು. ಕಾರ್ಯಕ್ರಮ 7 ಗಂಟೆಯಿಂದ 7:34 ವರೆಗೆ, 7:45 ನಿಮಿಷದಿಂದ 8 ಗಂಟೆಯವರೆಗೆ. ಈ ಮಧ್ಯೆ 7:34 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆಯ ನಂತರ 7:35 ನಿಮಿಷಕ್ಕೆ ಕನ್ನಡದಲ್ಲಿ ವಾರ್ತೆ, 8 ಗಂಟೆಗೆ ಹಿಂದಿಯಲ್ಲಿ ಹಾಗೂ 8:30 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. Thank you.